ಆಯುಷ್ಮಾನ್ ಅಪ್ಲಿಕೇಶನ್ ಅನ್ನು ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ ಮತ್ತು ಅರ್ಹ ನಾಗರಿಕರು ಮನೆಯಿಂದಲೇ ತಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. The sky is always ready for those who dare. Every decision, every step takes you closer. Are you ready to take that step? The Indian Air Force is now accepting applications for officers through AFCAD 1 of 2026. Registrations open from 10th November 2025. For more details, visit careerairforce.gov.in or afcat.edcil.go.in. Aatmiya kelugare angayalli ayurveda. ನಿಮ್ಮ ನೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಮತ್ತೆ ಆರಂಭವಾಗಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಅಂಗೈಯಲ್ಲಿ ಆಯುರ್ವೇದ ಸರಣಿ 3. ಇದೇ ರವಿವಾರ June 1st ಪ್ರತಿ ರವಿವಾರ ಬೆಳಿಗ್ಗೆ 8:30 ಹಾಗೂ ಸಂಜೆ 7 ಗಂಟೆಗೆ ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಅಂಗೈಯಲ್ಲಿ ಆಯುರ್ವೇದ. ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಅಂಗೈಯಲ್ಲಿ ಆಯುರ್ವೇದ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ india.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ರೈತ ಬಾಂಧವರೇ ನಮಸ್ಕಾರ. ಮೂಲಂಗಿ ಈ ರಾಜ್ಯದ ಮುಖ್ಯ ಬೇರು ತರಕಾರಿ ಬೆಳೆಯಾಗಿದ್ದು ಇದನ್ನು ಪ್ರತ್ಯೇಕವಾಗಿಯೂ ಮತ್ತು ಮಿಶ್ರ ಬೆಳೆಯಾಗಿಯೂ ಬೆಳೆಯಬಹುದಾಗಿದೆ. ಈ ತರಕಾರಿಯ ಎಲೆಗಳು ಹೇರಳವಾಗಿ ಎ ಮತ್ತು ಸಿ ಅನ್ನಾಂಗವನ್ನು ಹೊಂದಿರುತ್ತವೆ. ಈ ಬೆಳೆಗೆ ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತವಾಗಿದೆ. ತಳಿಗಳು ವೈಟ್ ಐಸಿಕಲ್, ಜಪಾನೀಸ್ ವೈಟ್, ಅರ್ಕಾ ನಿಶಾಂತ್, ಪೂಸಾ ಚೇತಕಿ, ಪೂಸಾ ರೇಷ್ಮಿ ಮತ್ತು ಪೂಸಾ ದೇಶಿ ಈ ತಳಿಗಳನ್ನು ಬೆಳೆಯಬಹುದಾಗಿದೆ. ಬಿತ್ತನೆ ಕಾಲ ಈ ಬೆಳೆಯನ್ನು ವರ್ಷದ ಎಲ್ಲಾ ಕಾಲದಲ್ಲಿ ಬೆಳೆಯಬಹುದಾಗಿದೆ. ಅಂದರೆ ಜೂನ್, ಜುಲೈ, ಅಕ್ಟೋಬರ್, ನವೆಂಬರ್ ಮತ್ತು ಜನವರಿ, ಫೆಬ್ರವರಿ ತಿಂಗಳುಗಳು ಬಿತ್ತಲು ಸೂಕ್ತವಾದ ಕಾಲ. ಉತ್ತಮ ದರ್ಜೆಯ ಬೇರುಗಳನ್ನು ಚಳಿಗಾಲದ ಬಿತ್ತನೆಯಿಂದ ಮಾತ್ರ ಪಡೆಯಬಹುದು. ಇನ್ನು ಮೆಣಸಿನಕಾಯಿ, ಸರ್ಕೋಸ್ಪೋರ್ ಎಲೆ ಚುಕ್ಕೆ ರೋಗ. ರೋಗದ ಲಕ್ಷಣಗಳು ಪ್ರಾರಂಭದಲ್ಲಿ ವೃತ್ತಾಕಾರದ ಚುಕ್ಕೆಗಳು ಎಲೆಗಳಲ್ಲಿ ಕಾಣಿಸಿಕೊಳ್ತವೆ. ನಂತರ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗ್ತವೆ. ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ ರೋಗ ಲಕ್ಷಣಗಳು ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಅಥವಾ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಶೇಕಡ 80 ಅಥವಾ 2 ಗ್ರಾಂ ಮ್ಯಾಂಕೋಜಬ್ 75 WP ಅಥವಾ 1 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಅಥವಾ 1 ml ಪೆನ್ಕೊನಾಜೋಲ್ 10 EC 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಬೂದಿ ರೋಗ, ಎಲೆ ಚುಕ್ಕೆ ರೋಗ ಮತ್ತು ಚಿಬ್ಬು ರೋಗವನ್ನು ಕೂಡ ತಡೆಗಟ್ಟಬಹುದು. ಎಲೆ ಮೊಟರು ರೋಗ. ರೋಗದ ಲಕ್ಷಣಗಳು ಹಳದಿ ಮಿಶ್ರಿತ ಹಸಿರು ಭಾಗವನ್ನು ಎಲೆಯಲ್ಲಿ ಕಾಣಬಹುದು. ಎಲೆಗಳು ವಕ್ರಾಕಾರ ಅಥವಾ ಮೊಟರು ಎಲೆಗಳಾಗಿ ಮಾರ್ಪಾಡಾಗ್ತವೆ. ಆಮೇಲೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಹೂವು ಹಾಗೂ ಕಾಯಿಗಳ ಸಂಖ್ಯೆ ಕ್ಷೀಣಿಸಿ ಚಿಕ್ಕ ಕಾಯಿಗಳನ್ನು ಮಾತ್ರ ಕಾಣಬಹುದಾಗಿದೆ. ನಿರ್ವಹಣಾ ಕ್ರಮಗಳು ಏನಪ್ಪ ಅಂದರೆ ರೋಗದ ಪ್ರಸರಣ ತಡೆಗಟ್ಟಲು ಕೀಟಗಳ ನಿರ್ವಹಣೆಗಾಗಿ ಎಕ್ಸಾಫಯಾಜಾಕ್ಸ್ 5.45 EC ಅಥವಾ 2.0 ml ಫೆನಾಜ್ವಿಕಿನ್ 10 EC ಅಥವಾ 0.5 ml ಫೇನ್ ಪ್ರೊಪ್ರಾಥ್ರಿನ್ 30 EC ಅಥವಾ 1.0 ml ಫೇನ್ ಫರಾಕ್ಸಿಮೇಟ್ 30 EC ಅಥವಾ 1.0 ml ಸೆರೈರೋಮ್ ಮೆಸಿಫಿನ್ 22.9 SC ಅಥವಾ 1.0 ml ಫೈರಿಫ್ರೆಕ್ಸಿಫೇನ್ 10 EC ಅಥವಾ 0.5 ml ಥಯಾಕ್ಲೋಫೀಡ್ 21.7 SC ಅಥವಾ 0.25 ಗ್ರಾಂ ಥಯೋಮೆಥಾಕ್ಸಾಮ್ 25 WG ಅಥವಾ 0.2 ಗ್ರಾಂ ಅಸಿಟಾಮಾಫ್ರಿಡ್ 20 SP ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸಬೇಕು. ಮುಟುರು ರೋಗದ ಬಾಧೆ ತಡೆಗಟ್ಟಲು ಶೇಕಡ 0.5 ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣಸಿನಕಾಯಿ ಜೊತೆಗೆ ಸೀಮೆಎಣ್ಣೆ ಕಷಾಯವನ್ನು ಬೇವುಜನ್ಯ ಕೀಟನಾಶಕದೊಂದಿಗೆ ಬೆರೆಸಿ ಅವಶ್ಯವಿದ್ದಾಗ ಸಿಂಪಡಣೆ ಮಾಡಬೇಕು. ಇನ್ನು ಬೀಟ್ರೂಟ್. ಬೀಟ್ರೂಟನ್ನು ಸಾಮಾನ್ಯವಾಗಿ ದೊಡ್ಡ ಪಟ್ಟಣಗಳ ಸುತ್ತಮುತ್ತ ಬೆಳೆಯಲಾಗ್ತದೆ. ಇದು ಸಿ ಅನ್ನಾಂಗ ಹಾಗೂ ಕೆಲವು ಪ್ರಮುಖ ಖನಿಜಗಳನ್ನು ಒದಗಿಸ್ತದೆ. ತಂಪು ವಾತಾವರಣ ಈ ಬೆಳೆಗೆ ಸೂಕ್ತ. ಕಡಿಮೆ ಉಷ್ಣ ಹವೆ ಇರುವ ವಾತಾವರಣದಲ್ಲೂ ಕೂಡ ಬೆಳೆಯಬಹುದು. ಒಳ್ಳೆಯ ಗುಣಮಟ್ಟದ ಗಡ್ಡೆಗಳನ್ನು ಚಳಿಗಾಲದ ಬೆಳೆಯಿಂದ ಪಡಿಬಹುದು. ಇನ್ನು ಮಣ್ಣು ಚೆನ್ನಾಗಿ ನೀರು ಬಸಿದು ಹೋಗುವಂಥ ಆಳವಾದ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ಅಲ್ಲದೆ ಈ ಬೆಳೆಯನ್ನು ಸವಳು ಮಣ್ಣಿನಲ್ಲಿಯೂ ಸಹ ಬೆಳೆಯಬಹುದು. ಇದರ ತಳಿಗಳು ಯಾವಪ್ಪ ಅಂದ್ರೆ ಕ್ರಿಸ್ಮಸ್ ಗ್ಲೋಬ್, ಡೆಟ್ರಾಯ್ಟ್ ಟಾರ್ಕ್ ರೆಡ್, ಈ ತಳಿಗಳನ್ನು ಬೆಳಿಬೋದು. ಬಿತ್ತನೆ ಕಾಲ ಚಳಿಗಾಲದ ಬೆಳೆಯನ್ನು ಅಕ್ಟೋಬರ್ ನವೆಂಬರ್ ಹಾಗೂ ಮಳೆಗಾಲದ ಬೆಳೆಯನ್ನು ಜೂನ್ ಜುಲೈಗಳಲ್ಲಿ ಪ್ರಾರಂಭಿಸಬಹುದು. ಇನ್ನು ಕ್ಯಾರೆಟ್, ಗಜ್ಜರಿ ಕರ್ನಾಟಕದ ಮುಖ್ಯ ತರಕಾರಿ ಬೆಳೆಗಳಲ್ಲಿ ಒಂದಾಗಿದ್ದು ಇದು ಹೇರಳವಾಗಿ ಅನ್ನಾಂಗ ಎ, ಬಿ ಮತ್ತು ಖನಿಜಾಂಶಗಳನ್ನು ಒಳಗೊಂಡದ. ಇನ್ನು ಚೆನ್ನಾಗಿ ನೀರು ಬಸಿದು ಹೋಗುವಂಥ ಆಳವಾದ ಮರಳು ಮಿಶ್ರಿತ ಗೋಡು ಮಣ್ಣು ಸೂಕ್ತ. ಸವಳು ಮಣ್ಣಿನಲ್ಲಿ ಸಹ ಇದನ್ನು ಬೆಳಿಬೋದು. ಇದರ ತಳಿಗಳು ಯಾವಪ್ಪ ಅಂದ್ರೆ ಪೂಸಾ ಕೇಸರ್, ನ್ಯಾಂಟೀಸ್, ನ್ಯಾಂಟೀಸ್ ಹಾಫ್ ಲಾಂಗ್, ಪೂಸಾ ಮೆಗಾಲಿ, ಪೂಸಾ ಯಮದಗ್ನಿ, ಅರ್ಕಾ ಸೂರಜ್, ಕುರೋಡ್, ಈ ತಳಿಗಳನ್ನು ಬಿತ್ತನೆಗೆ ಬಳಸಬಹುದು. ಬಿತ್ತನೆ ಕಾಲ ಯಾವುದಪ್ಪ ಅಂದ್ರೆ ಬೆಳೆಯನ್ನ ವರ್ಷದ ಮೂರು ಕಾಲಗಳಲ್ಲಿ ಬೆಳಿಬಹುದಾಗ್ಯದ. ಹೆಚ್ಚಿನ ಇಳುವರಿ ಪಡೆಯಲು ಅಕ್ಟೋಬರ್ ನವೆಂಬರ್ ತಿಂಗಳುಗಳು ಸೂಕ್ತ. ಜನವರಿ ಫೆಬ್ರವರಿ ಮತ್ತು ಜೂನ್ ಜುಲೈ ತಿಂಗಳುಗಳು ಸಹ ಬಿತ್ತನೆಗೆ ಯೋಗ್ಯ. ಯಕ್ಷಗಾನದಲ್ಲಿ ಕೃಷಿ ರಂಗದಲ್ಲಿ ಇನ್ನು ಮುಂದೆ ಸಿದ್ದಾಪುರ ತಾಲೂಕ್ ನೆಟ್ಗರ್ ಗ್ರಾಮದ ಮಂಜುನಾಥ್ ಎಸ್ ಹೆಗಡೆ ಹಾಗೂ ಮೇಳದವರಿಂದ ಯಕ್ಷಗಾನ ತಾಳಮದ್ದಲೆ ದಕ್ಷಯಜ್ಞ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ತಾಂಡವಾಡುತ್ತಿದ್ದಾಗ ದೇವತೆಗಳೆಲ್ಲರೂ ದೇವೇಂದ್ರನ ನೇತೃತ್ವದಲ್ಲಿ ಬಂದು ತ್ರಿವೇಣಿ ಸಂಗಮದಲ್ಲಿ ನಡೆಸಲು ಉದ್ದೇಶಿಸಿರುವಂತಹ ಜ್ಞಾನ ಸತ್ರದ ಅಧ್ಯಕ್ಷತೆಯನ್ನು ಪರಶಿವನಾದ ನಾನೇ ವಹಿಸಿ ನಿರ್ವಹಿಸಿಕೊಡಬೇಕೆಂದು ಪ್ರಾರ್ಥಿಸಿಕೊಂಡರು. ಅವರೆಲ್ಲರ ಇಚ್ಛೆಯಂತೆ ಇಂದಿನ ದಿನ ಸಭೆಗೆ ದೇವತೆಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಋಷಿಗಳು, ಜ್ಞಾನಿಗಳು ಎಲ್ಲರೂ ಸೇರಿದ್ದಾರೆ. ಧರ್ಮೋ ರಕ್ಷತಿ ರಕ್ಷಿತ. ಮಂಗಳಕರವಾದಂತಹ ಜೀವನವನ್ನು ನಡೆಸಲು ದಾರಿಯಾವುದು, ಧರ್ಮ ಎಂದರೇನು, ಈ ವಿಷಯಗಳ ಕುರಿತಾಗಿ ಗೋಷ್ಠಿ ಆರಂಭವಾಗಲಿ, ಆರಂಭವಾಗಲಿ. ಚಂದದಲ್ಲಿ ಸತ್ರ ನಡೆದುದು, ಚಂದದಲ್ಲಿ ಸತ್ರ ನಡೆದುದು, ಬಂದು ದಿಕ್ಪಾಲಾದಿ ಸುಮನಸ ಸಂದಣಿಗೊಪ್ಪಿರುವ ಸಭೆಗಾದಕ್ಷರೈ ತಂದ. ಚತುರ್ಮುಖ ಬ್ರಹ್ಮನ ಬಲಗೈ ಅಂಗುಷ್ಠದಿಂದ ಉದ್ಭವಿಸಿದಂತಹ ನಾನು ದಕ್ಷ ಬ್ರಹ್ಮ. ಪ್ರಾಚೀನವರೆಯಿಂದ ಲೋಕ ಪರ್ಯಟನೆಯನ್ನು ಮಾಡುತ್ತಾ ಹೊರಟವ. ತ್ರಿವೇಣಿ ಸಂಗಮದಲ್ಲಿ ಬಂದು ನೋಡಿದರೆ ಕೋಲಾಹಲ ಏನು ಎಂಬುದಾಗಿ ಮುಂದಕ್ಕೆ ಬಂದರೆ ಜ್ಞಾನಸತ್ರದ ಯಾಗ ಮಂಟಪದ ದ್ವಾರದಲ್ಲಿಯೇ ಮರೀಚಿ ಬ್ರಹ್ಮರು ನನ್ನನ್ನು ವಂದಿಸಿಕೊಂಡಿದ್ದಾರೆ. ದೇವಾನುದೇವತೆಗಳೆಲ್ಲ ಎತ್ತು ನಿಂತು ನನ್ನನ್ನು ಗೌರವಿಸುತ್ತಾ ಇದ್ದಾರೆ. ಆದರೆ ಸಭೆಯ ಅಧ್ಯಕ್ಷೀಯ ಪೀಠದಲ್ಲಿ ಕುಳಿತಂತಹ ಶಿವ ಹೇಳಲಿಲ್ಲ. ಕಾರಣ ಈಶನೆಂಬ ಅಹಂಕಾರದಿಂದ ಕುಳಿತಂತಹ ಆತ ಎದ್ದು ನಿಲ್ಲಬೇಕಿತ್ತು. ಯಾಕೆ? ಆತ ಬೇರಾರು ಅಲ್ಲ, ನನ್ನ ಮಗಳ ಗಂಡ. ಸರಸಿಜಾಸನೆಂದ ನುಡಿಗೆ ಕೋಡ 24 ಹೆಣ್ಣು ಮಕ್ಕಳಲ್ಲಿ 23 ಜನ ಬೇರೆಯವರನ್ನು ಮದುವೆಯಾದರೂ ದಾಕ್ಷಾಯಿಣಿಯೊಬ್ಬಳೇ ಯಾರನ್ನು ವರಿಸುವುದಕ್ಕೆ ಸಿದ್ಧಳಾಗಲಿಲ್ಲ. ಆಗ ನಮ್ಮಪ್ಪನಲ್ಲಿ ಹೋಗಿ ಕೇಳಿದೆ, ಇವಳನ್ನು ಯಾರಿಗೆ ಕೊಡಲಿ ಎಂಬುದಾಗಿ. ನಮ್ಮಪ್ಪ ಈ ಈಶನನ್ನು ತೋರಿಬಿಟ್ಟ. ಈಶನಾದರೂ ಈ ದಿನ ಮಾವ ಬಂದಿದ್ದಾನೆ ಎನ್ನುವ ಕಾರಣಕ್ಕೂ ಎದ್ದು ನಿಲ್ಲಲಿಲ್ಲ. ಇದಕ್ಕೆ ಕಾರಣ ಈಶತ್ವ. ಇವನ ಸಂಸ್ಕಾರವನ್ನು ನಾನು ಪ್ರಶ್ನಿಸಬೇಕು ಅಂತಾದರೆ, ಇವನೆಲ್ಲಿದೆ ಸಂಸ್ಕಾರ? ಸ್ನಾನವನ್ನು ಮಾಡಲಾರ, ಭಸ್ಮವನ್ನು ಲೇಪಿಸುತ್ತಾನೆ, ಸ್ಮಶಾನದಲ್ಲಿ ವಾಸವನ್ನು ಮಾಡುತ್ತಾನೆ, ಭೂತಗಣಗಳೊಂದಿಗೆ ಕೂಡಿ ಬಾಳುವಂತಹ ಈತನನ್ನು ಸಂಸ್ಕಾರಯುತನಾಗಿ ನಡೆದುಕೊಳ್ಳುತ್ತಾನೆ ಎನ್ನುವುದಾಗಿ ಯೋಚಿಸುವುದು ನನ್ನ ತಪ್ಪು. ಇಂತಹ ಸಭೆಯಲ್ಲಿ ಅರಕ್ಷಣವೂ ನಿಲ್ಲಲಾರೆ. ಹೊರಟು ಹೋಗ್ತೇನೆ ಇಲ್ಲಿಂದ. ಯಾವ ದೇಶದ ದೊರೆ ಈತ? ಬ್ರಹ್ಮ ಮಾನಸ ಪುತ್ರನೆಂಬ ಅಹಂಕಾರದಿಂದ ತೆಗಳುವಿಕೆಗೆ ಅಲಂಕಾರವಿಟ್ಟನಲ್ಲ. ಜ್ಞಾನಸತ್ರಕ್ಕೆ ಯೋಗ್ಯವಲ್ಲದ ಮಾತುಗಳನ್ನಾಡಿ ಅಂತೂ ಹೋದನಲ್ಲ. ಸತ್ಯಧರ್ಮಗಳ ಕುರಿತಾದಂತಹ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಧೂಮಕೇತುವಿನಂತೆ ಬಂದು ಅಹಂಕಾರದ ಮಾತುಗಳನ್ನಾಡಿದನಲ್ಲ. ಅವನು ಹೋದ ಮೇಲೆ ಸತ್ಯಧರ್ಮಗಳ ಕುರಿತಾದ ಚರ್ಚೆ ಮುಂದುವರಿಸುವ ಕೃತ್ಯ ಈ ಜ್ಞಾನಸತ್ರದಲ್ಲಿ ನಡೆಯಬೇಕಾಗಿದೆ. ಮುಂದುವರೆಯಲಿ, ಮುಂದುವರೆಯಲಿ. ಸಭೆಯಿಂದ ನಿರ್ಗಮಿಸಿದಂತಹ ನನ್ನ ಯಾವ ದೇಶದ ದೊರೆ ಎಂಬುದಾಗಿ ಪ್ರಶ್ನೆ ಮಾಡಿದನಂತೆ ಶಿವ. ಅದನ್ನು ತಿಳಿದಂತಹ ನಾನು ತಂದೆಯವರಲ್ಲಿ ಹೋಗಿ ಕೇಳಿದೆ. ಅವಮಾನವಾಯಿತು ಜನಕ ಎಂಬುದಾಗಿ ತಂದೆಯವರು ನನ್ನನ್ನು ದಕ್ಷ ಪ್ರಜಾಧೀಶ್ವರರಿಗೆ ನೀನೀಶ್ವರ ಎಂಬುದಾಗಿ ಆಶೀರ್ವದಿಸಿದ್ದಾರೆ. ಪಟ್ಟ ಸಿಕ್ಕಿತಲ್ಲ, ಅದಕ್ಕೆ ತಕ್ಕುದಾಗಿ ಯಾಗವೊಂದನ್ನು ಏರ್ಪಡಿಸುತ್ತೇನೆ, ನೋಡೋಣ ಮುಂದೇನಾಗುತ್ತದೆ ಎನ್ನುವುದನ್ನು. ವರಮಗ ಕೈಲಾಸ ಶಿಖರದಿ ಹರನರಸಿ ಕಂಡಾಗ ಕೌತುಕವೆರಸಿ ಭೂಸುರನೋರ್ವನನು ಬೆಸಗೊಂಡಳು ಮೇ ಕರೆಸಿ ಆ ಎಂದಿನಂತೆ ಕೈಲಾಸ ಪರ್ವತದಲ್ಲಿ ವಿಹರಿಸುತ್ತಿರುವಾಗ ಏನು ಆಶ್ಚರ್ಯವಿದು? ಕಣಿವೆಯ ಪ್ರದೇಶದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭೂಸುರರು ಸಾಗುತ್ತಿದ್ದಾರೆ. ಕುತೂಹಲವನ್ನು ತಡೆಯಲಾಗದೆ ಅವರಲ್ಲಿ ಓರ್ವನನ್ನು ತಡೆದು ನಿಲ್ಲಿಸಿ ಕೇಳಿದೆ. ಅವರಿಂದ ತಿಳಿದ ಸಮಾಚಾರ ಎಂತಹ ಶುಭ ಸಮಾಚಾರ! ನನ್ನ ಅಪ್ಪ ದಕ್ಷ ಪ್ರಜಾಪತಿ ತನಗೆ ಸಿಕ್ಕಿದ ಅಧಿಕಾರದ ಸಂಭ್ರಮವನ್ನು ಆಚರಿಸುವುದಕ್ಕಾಗಿ ಯಾಗವನ್ನು ಮಾಡ್ತಾ ಇದ್ದಾನಂತೆ. ಭೂಸುರರಿಂದ ಈ ಸಮಾಚಾರವನ್ನು ತಿಳಿದದ್ದು ನನ್ನ ಕಾಂತನಿಗೆ ಹೇಳಬೇಕು. ನನ್ನನ್ನು ಅಪ್ಪ ಮರೆತರು ಅಂತಾದರೂ ಹಾಗೆ ತಿಳಿದುಕೊಳ್ಳದೆ ಕಾಂತನಿಗೆ ಈ ವಿಷಯವನ್ನು ತಿಳಿಸಿ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುತ್ತೇನೆ. ಓಯ್, ಎಲ್ಲಿದ್ದೀರಿ ನೀವು? ಅಲ್ಲಿ ನೋಡಿ ನೋಡಿರಿ, ದ್ವಿಜ ರೂಪೋಪುತನು ಹೋಗುತ್ತಿರುವುದನ್ನು ನೋಡಿ ಸಂಭ್ರಮಿಸುತ್ತಿರುವೆಯಲ್ಲ. ಹಾ, ಯಾಕೆ ಈ ಸಂಭ್ರಮ? ನಿಮ್ಮ ಮಾವ ದಕ್ಷ ಇದ್ದಾನಲ್ಲ. ಹಾ, ದಾಕ್ಷಾಯಿಣಿ, ನನ್ನ ಮಾವ ಹೇಳುವುದಕ್ಕಿಂತ ನಿನ್ನ ಅಪ್ಪ ಎಂದು ಹೇಳೆ. ಅವನಿಗೆ ಏನಾಗಿದೆ ಅಂತೆ? ಅವನಿಗೆ ಅಧಿಕಾರ ಸಿಕ್ಕಿದೆಯಂತೆ, ಪ್ರಜಾಧೀಶ್ವರರಿಗೆ ಇವನೀಶ್ವರ ಎಂಬುದಾಗಿ. ಆ ಸಂತೋಷಕ್ಕಾಗಿ ಮಾಡುವ ಅದ್ದೂರ್ಯ ಅದ್ವರವಂತೆ ದೇವತೆಗಳು ಅಲ್ಲಿಯೇ ಹವಿಸ್ಸನ್ನು ಸ್ವೀಕರಿಸುತ್ತಾರಂತೆ. ದೇವತೆಗಳು, ಸಪ್ತರ್ಷಿಗಳು, ಬ್ರಹ್ಮರ್ಷಿಗಳು, ಯಕ್ಷರು, ಗಂಧರ್ವರು ಎಲ್ಲರೂ ಬರ್ತಾರಂತೆ. ದೇಶದ ಮೂಲೆ ಮೂಲೆಗಳಿಗೆಲ್ಲ ಆಮಂತ್ರಣ ಹೋಗಿದೆಯಂತೆ. ಹೇಳಿ ಹೇಳಿ ನಾವು ಹೋಗಿ ಆ ಯಾಗದ ವೈಭವವನ್ನು ಕಂಡು ಬರೋಣ. ದೇಶದ ಮೂಲೆ ಮೂಲೆಗೆ ಆಮಂತ್ರಣ ಕೊಟ್ಟು ಕರೆಸಿಕೊಳ್ಳುವವನಿಗೆ ನಮಗೆ ಆಮಂತ್ರಣ ನೀಡುವ ವ್ಯವಧಾನವಿಲ್ಲವಲ್ಲ. ಹೇಳಿಕೆ ಇಲ್ಲದೆ ಹೋಗುವುದು ತರವಲ್ಲ ಪ್ರಿಯೆ. ಕೈಲಾಸಕ್ಕೆ ಹೋಗಿಯೇ ಕರೆಯಬೇಕು ಅಂದುಕೊಂಡಿರ್ತಾನೆ, ಆದರೆ ಕೆಲಸದ ಒತ್ತಡದಿಂದ ಬರ್ಲಿಕ್ಕೆ ಸಾಧ್ಯವಾಗಿರ್ಲಿಕ್ಕಿಲ್ಲ. ಅದನ್ನೇ ಈಗ ದೊಡ್ಡ ವಿಷಯವಾಗಿಸುವುದು ಬೇಡ. ಗುರುಗಳ ಮನೆಗೆ, ಕಾಂತನ ಮನೆಗೆ, ತವರು ಮನೆಗೆ, ಇನ್ನು ರಾಜದರ್ಶನಕ್ಕೆ ಆಮಂತ್ರಣ ಬೇಕು ಅಂತಿಲ್ಲ. ಕರೆಯದೆಯೂ ಹೋಗಬಹುದು. ನಾವು ಹೋಗದಿದ್ದರೆ ಅಲ್ಲಿ ಯಾಗವೇ ಆಗುವುದಿಲ್ಲ. ಹಾಗಲ್ಲ, ನಾವು ಹೋದರೆ ಅಲ್ಲಿ ಯಾಗ ನಡೆಯುವುದಿಲ್ಲ. ಯಾಕೆ ಹಾಗೆ ಹೇಳ್ತೀರಿ? ಕಾರಣ ಬೇಡವಾ? ಕಾರಣವಿದೆ, ಕಾರಣವಿದೆ. ಏನದು? ಒಂದೊಂದು ದಿನ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ಒಂದು ದಿವಸ ತಾನು ಕುಳಿತೀರ್ಪ ಸಭೆಗೆ ತಾನು ಕುಳಿತೀರ್ಪ ಸಭೆಗೆ ಬಂದನು ದಕ್ಷನಾನ್ ಕೇಳದ ಬಗೆಗೆ ತ್ರಿವೇಣಿ ಸಂಗಮದಲ್ಲಿ ದೇವತೆಗಳೆಲ್ಲರೂ ಜ್ಞಾನ ಸತ್ರವನ್ನು ಏರ್ಪಡಿಸಿದ್ದರು. ಹೌದು, ಆ ಸಭೆಗೆ ದೇವತೆಗಳೆಲ್ಲರ ವಿನಂತಿಯ ಮೇರೆಗೆ ನಾನು ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷ ಪೀಠದಲ್ಲಿ ಕುಳಿತು ಜ್ಞಾನ ಸತ್ರವನ್ನು ಮುನ್ನಡೆಸುತ್ತುವ ವೇಳೆಯಲ್ಲಿ, ಧರ್ಮ ವಿಚಾರಗಳನ್ನು ವಿಮರ್ಶಿಸುವ ವೇಳೆಯಲ್ಲಿ, ನಿನ್ನಪ್ಪ ಧೂಮ ಕೇತುವನಂತೆ ಬಂದ ಅಲ್ಲಿಗೆ. ನನ್ನ ಅಪ್ಪನ ಗತ್ತೆ ಹಾಗೆ, ಬ್ರಹ್ಮದೇವರ ಮಗನಲ್ವೋ? ಅದೇ ಅವನ ಆಸ್ತಿ. ಹಾಗೆಯೇ ಬಂದವನನ್ನು ನಾನು ಎದ್ದು ನಿಂತು ಸ್ವಾಗತಿಸಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಿಟ್ಟಿನಿಂದ ಕೂಗಾಡಿದ. ನೀವು ಒಮ್ಮೆ ಎದ್ದು ಓ ಮಾವ ಹೀಗೆ ಬನ್ನಿ ಕುಳಿತುಕೊಳ್ಳಿ ಅಂತ ಹೇಳಬಹುದಾಗಿತ್ತು. ಹಾಗೆ ಮಾಡಲು ನಾನು ಸ್ವಾಗತಕಾರನಲ್ಲವಲ್ಲ. ಪ್ರತಿ ಸ್ಥಾನಕ್ಕೂ ಅದರದೇ ಆದ ಪ್ರತಿಷ್ಠೆ ಇರುತ್ತದೆ, ಘನತೆ ಇರುತ್ತದೆ. ಇದರಿಂದ ಕೋಪಗೊಂಡಂತಹ ನಿನ್ನಪ್ಪ ನನ್ನನ್ನು ನೇರವಾಗಿ ಹೇಳಿಸಿದ. ಸ್ಮಶಾನ ವಾಸಿ, ತೊಗಲು ಬಟ್ಟೆ ಧರಿಸಿದವ, ನನ್ನ ಮಗಳನ್ನು ದಾರ ಎರೆದು ತಪ್ಪು ಮಾಡಿಬಿಟ್ಟೆ, ಮಂಗನ ಕೈಗೆ ಮಾಣಿಕ್ಯ ಕೊಟ್ಟೆ ಎಂದೆಲ್ಲಾ ಹೇಳಿಸಿ ಆ ಒಂದು ಜ್ಞಾನ ಸತ್ರಕ್ಕೆ ಧಿಕ್ಕಾರ ಎಂದು ಕೂಗುತ್ತಾ ನಿರ್ಗಮಿಸಿದ. ಈಗ ಅವನು ಬದಲಾಗಿದ್ದಾನೆ. ಅದಕ್ಕೆ ಅಲ್ವಾ ಯಾಗದಂತಹ ಕಲ್ಯಾಣಕರವಾದ ಕೆಲಸವನ್ನು ಮಾಡುತ್ತಿರುವುದು? ಇಲ್ಲ ಪ್ರಿಯೆ, ಅವನು ಯಾಗ ಮಾಡುತ್ತಿರುವುದು ಲೋಕ ಕಲ್ಯಾಣಕ್ಕಾಗಿ ಅಲ್ಲ, ಮತ್ತೆ ನನ್ನ ಮೇಲಿನ ದ್ವೇಷ ಸಾಧನೆಗಾಗಿ ಯಾಗ ಮಾಡುತ್ತಿದ್ದಾನೆ. ಅದಕ್ಕಾಗಿಯೇ ಉದ್ದೇಶಪೂರ್ವಕವಾಗಿ ನಮ್ಮನ್ನು ಕರೆದಿಲ್ಲ, ಆ ಯಾಗಕ್ಕೆ ಆಮಂತ್ರಿಸಿಲ್ಲ. ನಾವು ಹೋದರೆ ಖಂಡಿತ ಅವನು ಅವಮಾನಗೊಳಿಸುತ್ತಾನೆ. ಆದ್ದರಿಂದ ಹೋಗುವುದು ಬೇಡ, ನಾನು ಧ್ಯಾನಸ್ಥನಾಗುತ್ತೇನೆ, ಹೋಗುವುದು ಬೇಡ. ಸ್ವಾಮಿ, ಅಪಶಕುನದ ಮಾತನಾಡಬೇಡಿ. ಬೇಡ ಹೋಗದಿರೆಂಬ ವಚನವಾ, ಬೇಡ ಬೇಡ ಹೋಗದಿರೆಂಬ ವಚನವ ಆಡಿ ಕೆಡಿಸದಿರೆಂದು ಪತಿಯನು. ಸ್ವಾಮಿ, ವಚನವನಾಡಿ ಕೆಡಿಸದಿರೆಂದು ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿಗೋಳಿಡುತ್ತಾ. ಪತಿಯನು ಕಾಡಿದಳು ಕಮಲಾಕ್ಷಿ ಕಂಬನಿ ತುಂಬಿ ಗೋಳಿಡುತ್ತಾ. ಆ ಸ್ವಾಮಿ, ಬೇಡ ಅಂತ ಹೇಳ್ಬೇಡಿ. ನನ್ನ ಮನಸ್ಸು ಇಲ್ಲಿ, ದೇಹ ಅಲ್ಲಿ ಅಂತ ಆದ್ರೆ ಸರಿ ಆಗ್ತದೋ ಹೇಳಿ? ತವರು ಮನೆಯಲ್ಲಿ ನಿಮಗೆ ಅವಮಾನವಾದರೆ ನನಗೂ ನೋವಾಗ್ತದೆ. ಹಾಗಾಗಿ ನಿಮ್ಮನ್ನು ಒತ್ತಾಯಿಸುವುದಿಲ್ಲ. ನನ್ನನ್ನು ಕಳುಹಿಸಿಕೊಡಿ. ಅಮ್ಮನನ್ನು ಕಾಣದೆ ಹಲವು ಸಮಯವಾಯಿತು. ಕರುಣಬಳ್ಳಿಯ ಸೆಳೆತ ನಿಮಗೆ ಹೇಗೆ ಅರ್ಥವಾದೀತು? ನೀವು ಲೋಕದ ತಂದೆಯೇ ಹೊರತು ತಾಯಿಯಲ್ಲವಲ್ಲ. ನಾನು ಅಲ್ಲಿ ಹೋದರೆ ಆಗುವ ಅವಮಾನ ಅನಾಹುತಕ್ಕೆ ಎಡೆಮಾಡಿಕೊಟ್ಟಿತು ಅಂತ ಹೇಳ್ತೀರಿ. ಇದು ನಿಮ್ಮ ತರ್ಕವೇ ಹೊರತು ಬೇರೇನೂ ಅಲ್ಲ. ಇವತ್ತು ಹೋಗಿ ನಾಳೆಯೇ ಬರುತ್ತೇನೆ. ಕಳುಹಿಸಿಕೊಡಿ ಸ್ವಾಮಿ, ನನ್ನನ್ನು ಕಳುಹಿಸಿಕೊಡಿ. ಇವರು ಮಾತನಾಡುವುದಿಲ್ಲ. ಹಿಮದ ಬಂಡೆಯ ಮೇಲೆ ಕುಳಿತ ಇವರು ಕಲ್ಲೇ ಆಗಿದ್ದಾರೆ. ಸ್ವಾಮಿ, ನನಗೆ ತಡೆಯಲಾಗುವುದಿಲ್ಲ. ನಾನು ಹೋಗ್ತೇನೆ. ಹೋಗಿಯೇ ಬಿಟ್ಟಳು. ಎಲ್ಲಿ ನನ್ನ ಪ್ರಮಥ ಗಣಗಳು? ಬನ್ನಿ, ದಾಕ್ಷಾಯಿಣಿಯ ಜೊತೆಯಾಗಿ ಹಿಂದಿನಿಂದ ಹೋಗಿ ಅವಳನ್ನು ರಕ್ಷಿಸಿ. ಭೃಗು ಮಹರ್ಷಿಗಳೇ, ಯಾಗಮಂಟಪ ಸಿದ್ಧವಾಗಿದೆ. ಸಿದ್ಧವಾದಂತಹ ಯಾಗಮಂಟಪದಲ್ಲಿ ನಿರೀಶ್ವರ ಯಾಗ ನಡೆಯಬೇಕು. ಲೋಕ ಇತ್ತ ಕಡೆ ತಿರುಗಿ ನೋಡಬೇಕು. ನಡೆಯಲಿ ಯಾಗ, ನಡೆಯಲಿ. ಆ ಮಗಾದ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು. ಆಹಾ, ಆ ಮಗಾದ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು. ಎಷ್ಟು ದೊಡ್ಡ ಯಾಗಶಾಲೆ! ಬಂದು ಸ್ತೋಮ ತಾಯಿ ತಂದೆಯರು ಕಾಣುತ್ತಾ. ಎಂತಹ ಅಲಂಕಾರ! ಬಂಧುಗಳೆಲ್ಲ ಬಂದಿದ್ದಾರೆ. ಬಂದು ಸ್ತೋಮ ತಾಯಿ ತಂದೆಯರು ಕಾಣುತ್ತ ಕಾಣದಂದದಲ್ಲಿ. ಓ ಭಾವ, ನಮಸ್ಕಾರ. ತಾಯಿ ತಂದೆಯರು ಕಾಣುತ್ತ ಕಾಣದಂದದಲ್ಲಿ ಆಗ ಅಪ್ಪ, ನಾನು ಬಂದಿದ್ದೇನಪ್ಪ. ನಿನ್ನ ಮುದ್ದಿನ ಮಗಳು ದಾಕ್ಷಾಯಿಣಿ ಅಪ್ಪ. ತಿರುಗಿ ಕೂತನಲ್ಲ, ಅಮ್ಮನನ್ನು ಮಾತನಾಡಿಸ್ತೇನೆ. ಅಮ್ಮ, ಏನಾಯಿತು? ಓ ಅಕ್ಕ, ದೊಡ್ಡಕ್ಕ, ನಾನಕ್ಕ, ನಾನು ಬಂದಿದ್ದೇನೆ. ಇವಳು ನೋಡುವುದಿಲ್ಲವಲ್ಲ, ಏನಾಗಿದೆ ಇವರಿಗೆ? ದೇವತೆಗಳು, ಇಂದ್ರಾದಿ ದೇವತೆಗಳು, ನಮಸ್ಕಾರ. ಇವರು ಮಾತನಾಡಿಸುವುದಿಲ್ಲ. ಎಲ್ಲರೂ ಅಪ್ಪನ ಅಂಕೆಗೆ ಒಳಗಾದವರಂತೆ ವರ್ತಿಸುತ್ತಾ ಇದ್ದಾರೆ. ಯಾಕೆ ಹೀಗೆ? ಇರಲಿ, ಇವರು ಮಾತನಾಡಿಸದಿದ್ದರೇನಾಯಿತು? ನಾನು ಬಂದದ್ದು ಯಾಗಕ್ಕಲ್ಲವೋ. ಯಾಗವನ್ನು ನೋಡುತ್ತೇನೆ, ಅದರ ಸೊಬಗನ್ನು ವೀಕ್ಷಿಸುತ್ತೇನೆ. ಯಾಗದ ಸೊಬಗೀಕ್ಷಿಸಿ, ಯಾಗದ ಸೊಬಗೀಕ್ಷಿಸಿ, ಇಂದ್ರಾಯ ಸ್ವಾ, ಇಂದ್ರಾಯ ಇದನ್ನ ಮಮ. ವೇದಘೋಷ. ಅಗ್ನೇ ಸ್ವಾ, ಅಗ್ನೇ ಇದನ್ನ ಮಮ. ಯಮಾಯ ಸ್ವಾ, ಯಮಾಯ ಇದನ್ನ ಮಮ. ನಿರತಯೇ ಸ್ವಾ, ನಿರತಯೇ ಇದನ್ನ ಮಮ. ವರುಣಾಯ ಸ್ವಾ, ವರುಣಾಯ ಇದನ್ನ ಮಮ. ವಾಯುವೇ ಸ್ವಾ, ವಾಯವೇ ಇದನ್ನ ಮಮ. ಸೋಮಾಯ ಸ್ವಾ, ಸೋಮಾಯ ಇದನ್ನ ಮಮ. ಈಶಾಯ. ರಘು ಮಹರ್ಷಿಗಳೇ, ನಿರೀಶ್ವರ ಯಾಗ. ಅಯ್ಯೋ, ಇತರ ನಾದು ದೆಲ್ಲ ಪ್ರೀತಿ. ಎಂಬ ಸಂಭ್ರಮದಿಂದ ಬಂದೆ. ಅಪ್ಪನನ್ನು ಮಾತಾಡಿಸಬೇಕೆಂದು ಬಂದೆ. ಅಮ್ಮನನ್ನು ಕಾಣುವ ಹಂಬಲದಿಂದ ಬಂದೆ. ಬಂಧುಗಳೊಂದಿಗೆ ಮಾತನಾಡುವ ಎಂದು ಬಂದೆ. ಆದರೆ ಎಂತಹ ವಿಪರ್ಯಾಸ! ಅಪ್ಪ ಕಣ್ಣೆತ್ತಿ ನೋಡುವುದಿಲ್ಲ, ಅಮ್ಮ ಮಾತನಾಡಿಸುವುದಿಲ್ಲ. ಬಂಧುಗಳಲ್ಲಿಯೇ ಸಂಬಂಧ ಇಲ್ಲದವರಂತೆ ವರ್ತಿಸುತ್ತಿದ್ದಾರೆ. ಹೆತ್ತವರಲ್ಲಿಯೇ ಪ್ರೀತಿಯನ್ನು ಕಾಣದಿದ್ದರೆ ಇನ್ನೆಲ್ಲಿ ಹುಡುಕಬೇಕು? ಪ್ರೀತಿಯ ಪತಿಯ ನೀತಿಯ ಮಾತನ್ನು ತಿರಸ್ಕರಿಸಿ ಬಂದೆ. ನಮ್ಮವರು ಇದನ್ನರಿತೇ ಹೇಳಿದರು, ದಾಕ್ಷಾಯಿಣಿ ಹೋಗಬೇಡವೆ, ಅವಮಾನವಾಗ್ತದೆ ಅಂತ. ಆದರೂ ಅದನ್ನು ವಿರೋಧಿಸಿ ಬಂದೆ. ನನಗೆ ಸರಿಯಾದ ಶಾಸ್ತಿಯಾಯಿತು. ಅಯ್ಯೋ ದೇವರೇ, ಯಾಕೆ ಬಂದೆ ನಾನಿಲ್ಲಿಗೆ? ನಿರೀಶ್ವರ ಯಾಗ, ಆತ್ಮವೇ ಇಲ್ಲದ ದೇಹ ಯಾರಿಗೆ ಹೊಳೆಯಿತು ಇಂತಹ ವಿಚಾರ? ಈಶ್ವರಾರ್ಪಣವಾಗದೆ ಯಾಗ ಪೂರ್ಣವಾಗುವುದಾದರೂ ಹೇಗೆ? ಇಂದ್ರ ಹೇಳಿಕೊಟ್ಟನೆ, ಭೃಗುವಿನ ಉಪದೇಶವೇ ಬೃಹಸ್ಪತಿಯ ಪಾಠವೇ ಅಲ್ಲ. ಇದು ನನ್ನ ಅಪ್ಪನ ಕೆಟ್ಟ ಹಠ, ಅವನ ಹೊಟ್ಟೆಯ ಹಾಗೆ. ವಿಕಲಮತೆ ದಾಕ್ಷಾಯಿಣಿಯ ಅವಮಾನ ಸಹಿಸಲಾಗದೆ ಯೋಗಾಗ್ನಿಯನ್ನು ಉತ್ತೇಜಿಸಿಕೊಂಡು ಭಸ್ಮೀಭೂತಳಾದಂತೆ. ಸಿಟ್ಟಿನಿಂದ ನಾನು ಹೂಂಕರಿಸಿದಾಗ ಕೆಂಡ ದುಂಡಗಳು ಉರುಳುತ್ತಿವೆ. ಕೆಂಡವಾಗಲಿ ಲೋಕ ಬ್ರಹ್ಮಾಂಡ ಉರಿಯಲಿ, ಪುಂಡರೀಕಾಕ್ಷನ ಸಹಿತ ದೇವತೆಗಳನ್ನೆಲ್ಲ ಸುಡಬೇಕೆಂಬ ವಿಚಾರ ಸಿಟ್ಟು ಬಂದಿದೆ. ಸಿಟ್ಟಿನಿಂದ ತಾಂಡವಾಡುತ್ತಾ ನನ್ನ ಜಟೆಯನ್ನು ಕುಳಿತ ಬಂಡೆಗೆ ಬಡಿದಿದ್ದೇನೆ. ಜನ ನನ್ನ ಹುಟ್ಟಿಗೆ ಕಾರಣ ಏನೆಂಬುದನ್ನು ತಿಳಿದುಕೊಂಡಿದ್ದೇನೆ. ನನ್ನಿಂದೇನಾಗಬೇಕು? ಅಪ್ಪಣೆಯನ್ನು ಕೊಡಿ. ಮಗನೇ, ಕ್ರೂರ ಪಾಪಿಗಳು ನಮಗೆ ಅವಮಾನವನ್ನು ಮಾಡಿದ್ದಾರೆ. ನಿನ್ನ ಮಾತೆ ದಾಕ್ಷಾಯಿಣಿಯ ಸಾವಿಗೆ ಕಾರಣರಾದ ದುಷ್ಟ ದಕ್ಷನ ಸಹಚರರ ಹಲ್ಲು ಮುರಿ ಅವರ ಯಜ್ಞವನ್ನು ಕೆಡಿಸಿ ದಕ್ಷನ ತಲೆಯನ್ನು ಕತ್ತರಿಸು. ಅಪ್ಪ ಮಗನೇ, ವೀರಭದ್ರ ದುಷ್ಟರಾದಂತಹ ಅವರ ಹಲ್ಲನ್ನು ಕೀಳ್ತೇನೆ, ಋಷಿ ಮುನಿಗಳ ಗಡ್ಡವನ್ನು ಕೀಳ್ತೇನೆ, ದಕ್ಷನ ಯಜ್ಞವನ್ನು ಹಾಳು ಮಾಡ್ತೇನೆ, ನಡೀತೇನೆ ಅಂತ ನಡೀತೇನೆ. ಏನಾಶ್ಚರ್ಯ ಇದು? ಏನಿದೆ ನೀದು ಕೌತುಕಯ ಯಜ್ಞಕುಂಡದಲ್ಲಿ ಯಾಗ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಬಂಧು ಯಾವನೋ ಒಬ್ಬ ಮುನಿಗಳ ಗಡ್ಡವನ್ನು ಕೀಳುತ್ತಿದ್ದಾನೆ, ಯಾವ ರೀತಿಯ ಧ್ವಂಸವನ್ನು ಮಾಡುತ್ತಿದ್ದಾನೆ. ಏಯ್, ಯಾರು ನೀನು? ಯಾಕಾಗಿ ಬಂದಿದ್ದೀಯ? ಎಲ್ಲೋ ದುಷ್ಟ, ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ದುಷ್ಟವಾದಂತಹ ಯಜ್ಞವನ್ನು ನಡೆಸ್ತಾ ಇದ್ದೀಯ, ನಿನ್ನನ್ನು ಬಿಡುವುದಿಲ್ಲ, ಯಜ್ಞವನ್ನು ನಡೆಯಲಿಕ್ಕೆ ಬಿಡುವುದಿಲ್ಲ, ನಿನ್ನ ಶಿರಚ್ಛೇದವನ್ನು ಮಾಡ್ತೇನೆ. ಯಾಕೆ ಯಜ್ಞವನ್ನು ಬಿಡುವುದಿಲ್ಲ? ಯಜ್ಞ ಭಗವನಮ್ಮಯ್ಯಗಿಯದೆ ತಿನ್ನತಾಂ ದಯತತಾಂ ತತೈ. ನನ್ನ ತಂದೆಯಾದಂತಹ ಶಿವನಿಗೆ ಹವಿಸ್ಸನ್ನು ಕೊಡದೆ ಯಜ್ಞವನ್ನು ಮಾಡಿದ್ಯ, ಇಂತಹ ಯಜ್ಞಕ್ಕೆ ಧಿಕ್ಕಾರ. ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ಬಾರ ಯುದ್ಧಕ್ಕೆ. ಇಲ್ಲ, ನೋಡೋಣ. ನಿನ್ನ ಶಿರವನ್ನು ಚಂಡಾಡಿ ಬಿಡ್ತೇನೆ. ದಕ್ಷ ಶಿರವನ್ನು ಕೊಯ್ದು ಕ್ರತುವಿಂಗಾಕ್ಷಣದೊಳ ಉತಿಯ ಮಾಡುತ್ತ ದಕ್ಷ ಶಿರವನ್ನು ಕೊಯ್ದು ಕ್ರತುವಿಂಗಾಕ್ಷಣದೊಳಾಹುತಿಯ ಮಾಡುತ್ತ ರಕ್ಷಿಸುತ್ತ ಪ್ರಣತ ಗೌಗ ಭಯವ ತೋರಿ ಸಂತಸದೀ. ದಕ್ಷ ಯಜ್ಞವು ಅರ್ಧದಲ್ಲಿ ನಿಂತು ಹೋಯಿತು. ನನ್ನ ಮಗನಾದಂತಹ ವೀರಭದ್ರ ಹೋಗಿ ದಕ್ಷನ ರುಂಡವನ್ನು ಚೆಂಡಾಡಿದ. ದೇವತೆಗಳೆಲ್ಲರೂ ಬಂದು ನನ್ನಲ್ಲಿ ಪ್ರಾರ್ಥಿಸಿದರು, ಅರ್ಧಕ್ಕೆ ಯಜ್ಞ ನಿಲ್ಲಬಾರದು, ಮುಂದುವರಿಸುವ ಬಗೆ ಹೇಗೆ? ದರ್ಪದಿನಿರುವಂತಹ ದಕ್ಷನ ತಲೆ ಹೋಯಿತು. ಆಡಿನ ತಲೆಯನ್ನು ತಂದು ದಕ್ಷನ ದೇಹಕ್ಕೆ ಜೋಡಿಸಿ ಅವನನ್ನು ಪುನಃ ಜೀವಂತಗೊಳಿಸಿದ್ದೇನೆ. ಜೀವಂತಗೊಳ್ಳುತ್ತಿರುವಂತೆಯೇ ನನ್ನನ್ನು ಸ್ತುತಿಸಲಾರಂಭಿಸಿದ್ದಾನೆ. ಚಮೇ ಚಮೇ ಎಂದು ಸ್ತುತಿಸುತ್ತಿದ್ದಾನೆ. ಅವನನ್ನು ಆಶೀರ್ವದಿಸಿದ್ದೇನೆ. ಯಜ್ಞ ಮುಂದುವರಿಯಲು ಪರವಾನಿಗೆಯನ್ನು ನೀಡಿದ್ದೇನೆ. ಅದರಂತೆಯೇ ಯಜ್ಞ ಸಂಪೂರ್ಣವಾಗಿದೆ. ಲೋಕಕ್ಕೆ ಮಂಗಳವಾಗಲಿ. ಕುಮ ಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರೆ ಶರ್ವಾಣಿಗೆ ವಿಮಲ ಕೋಮಲ ಗಾತ್ರೆ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಹರಿಯ ನೀರಿ ಮೆರೆವ ಮೂಕಾಂಬಿಗೆ ಹರಿಯ ನೀರಿ ಮೆರೆವ ಮೂಕಾಂಬಿಗೆ ಜಯ ಮಂಗಲವು ನಿತ್ಯ ಶುಭ ಮಂಗಲವು ಜಯ ಮಂಗಲವು ನಿತ್ಯ ಶುಭ ಮಂಗಲವು ಕರದೊಳು ಪರಶುಪಶಾಂಕುಶಧರನಿಗೆ ಋಷಧಿ ಭಕ್ತರ ಪೊರೆವಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದವ